ಇರಲು ರಂಗ ಬಾಗಿಲಿಂದಾಚೆ ಹೋಗಾರಿರಲು ರಂಗ ಬಾಗಿಲಿಂದಾಚೆ ಹೋಗಾರಿರಲು ರಂಗ ಬಾಗಿಲಿಂದಾಚೆ ಹೋಗಾರಿರಲು ರಂಗ ಭಾಗವತರು ಕಂಡು ಭಾಗವತರು ಕಂಡು ಎತ್ತಿಕೊಂಡೊಯ್ಯುವರು ಹೋಗಾರಿರಲು ರಂಗ ಸುರಮುನಿಗಳು ತಮ್ಮ ಹೃದಯ ಕಮಲದಲ್ಲಿ ಸುರಮುನಿಗಳು ತಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮನ ಕಾಣದೆ ಅರಸುವರು ದೊರಕದ ವಸ್ತುವು ದೊರಕೀತು ತಮಗೆಂದು ದೊರಕದ ವಸ್ತುವು ದೊರಕೇತು ತಮಗೆಂದು ಹರುಷದಿಂದಲೇ ನಿನ್ನ ಕರೆದೆತ್ತಿ ಕೊಂಬುವರು ಹರುಷದಿಂದಲೇ ನಿನ್ನ ಕರೆದೆತ್ತಿ ಕೊಂಬುವರು ಹೋಗಾರಿರಲು ರಂಗ ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಹಾಗೆಯಾಗಿ ನುಡಿದರು ಗೋಪಾಲನೇ ಮಗುಗಳ ಮಾಣಿಕ್ಯ ತಗಲೀತು ಕರಕೆಂದು ಮಗುಗಳ ಮಾಣಿಕ್ಯ ತಗಲೀತು ಕರಕೆಂದು ಬೇಗದಿಂದಲೇ ಬಂದು ಬಿಗಿದಕ್ಕಿ ಕೊಂಬುವರು ಬೇಗದಿಂದಲೇ ಬಂದು ಬಿಗಿದಕ್ಕಿ ಕೊಂಬುವರು ಹೋಗಾದಿರಲು ರಂಗ ದಿಟ್ಟ ನಾರಿಯರೆಲ್ಲ ಇಷ್ಟವಸಲೇ ಸೆಂದು ದಿಟ್ಟ ನಾರಿಯರೆಲ್ಲ ಇಷ್ಟವಸಲೇ ಸೆಂದು ಅಟ್ಟಟ್ಟಿ ಬೆನ್ನಟ್ಟಿ ತಿರುಗುವರು ಅಟ್ಟಟ್ಟಿ ಬೆನ್ನಟ್ಟಿ ತಿರುಗುವರು ಸೃಷ್ಟೀಶ ಪುರಂದರ ವಿಠಲಾರಾಯನೇ ಸೃಷ್ಟೀಶ ಪುರಂದರ ವಿಠಲಾರಾಯನೇ ಇಷ್ಟಿಷ್ಟು ಬೆಣ್ಣೆಯ ಕೊಟ್ಟೇನೋ ರಂಗಯ್ಯ ಇಷ್ಟಿಷ್ಟು ಬೆಣ್ಣೆಯ ಕೊಟ್ಟೇನೋ ರಂಗಯ್ಯ ಹೋಗಾರಿರಲು ರಂಗ ಬಾಗಿಲಿಂದಾಚೆ ಹೋಗಾರಿರಲು ರಂಗ ಭಾಗವತರು ಕಂಡು ಭಾಗವತರು ಕಂಡು ಎತ್ತಿಕೊಂಡೊಯ್ಯುವರು ಹೋಗಾರಿರಲು ರಂಗಯ್ಯ ರಂಗಯ್ಯ